ನಮ್ಮ ಭಾರತ ದೇಶದಲ್ಲಿ ತುಂಬಾ ಹಳೆಯದಾದ ಪದ್ಧತಿ ಇದು. ಜೀವನ ಧರ್ಮ ಅಥವಾ ಜೀವನದ ವಿಧಾನ ಅಥವಾ ನಾಗರಿಕತೆ ಯಾವಾಗ ಆರಂಭ ಆಯ್ತು ಅವಾಗಲಿಂದಲೇ ಕೆಲವೊಂದು ವಿಶೇಷವಾದ ಪದ್ಧತಿಗಳನ್ನ ಭಾರತೀಯರು ಅಳವಡಿಸಿಕೊಂಡಿದ್ರು. ಅಂದ್ರೆ ಅವರ ಶಾರೀರಿಕ, ಮಾನಸಿಕ, ಭಾವನಾತ್ಮಕ ಹಾಗೂ ಆಧ್ಯಾತ್ಮಿಕ ಉನ್ನತಿಗಾಗಿ ಈ ಒಂದು ಕ್ರಮಗಳನ್ನ ನಾವು ಯೋಗ ಅಂತ ಕರೆದ್ವಿ. ಯೋಗದ ಒಂದು ಭಾಗ, ಒಂದು ಅಭ್ಯಾಸ ಅಥವಾ ಒಂದು ಸಾಧನೆ ಧ್ಯಾನ ಅನ್ನುವಂಥದ್ದು. ಇದನ್ನ ಬಹಳಷ್ಟು ಹಿಂದಿನಿಂದಲೇ ಭಾರತದಲ್ಲಿ ಮಾಡಿಕೊಂಡು ಬಂದಿದ್ರು. ಅದನ್ನ ಈಗ ಪ್ರಸ್ತುತ ಸಮಾಜದ ಶಾಂತಿಗಾಗಿ ಮತ್ತೆ ಒಂದು ಸಾಮಾಜಿಕ ಆರೋಗ್ಯ, ವ್ಯಕ್ತಿಯ ಆರೋಗ್ಯಕ್ಕಾಗಿ ನಾವು ಇದನ್ನ ಅಳವಡಿಸಿಕೊಳ್ಬಹುದು ಅಂತ ಹೇಳಿ ವಿಶ್ವಸಂಸ್ಥೆಯಿಂದಲೇ ಎಲ್ಲರೂ ಧ್ಯಾನವನ್ನ ಮಾಡಬೇಕು, ಆ ಒಂದು ನಿರ್ಣಯವನ್ನ ಎಲ್ಲರೂ ಕೈಗೊಳ್ಳಬೇಕು ಮತ್ತೆ ಅದನ್ನ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಅಂತ ಈ ದಿನವನ್ನ ಆಚರಣೆ ಮಾಡಲಾಗ್ತಿದೆ. ಡಾಕ್ಟರ್ ಶೋಭಾ ಹುಲಿಕಟ್ಟಿಯವರೇ, ಈ ಧ್ಯಾನ ಅಂತಂದ್ರೆ ಏನು ಅನ್ನೋದನ್ನ ನಮ್ಮ ಕೇಳುಗರಿಗೆ, ನಮ್ಮ ರೈತ ಬಾಂಧವರಿಗೆ ಒಂದು ಸಂಕ್ಷಿಪ್ತವಾದ ಅರ್ಥದಲ್ಲಿ ಹೇಳೋದಾದ್ರೆ. ಖಂಡಿತ, ಮೊದಲು ಸ್ವಲ್ಪ ಶಾಸ್ತ್ರೀಯವಾಗಿ ಹೇಳ್ಬಿಡೋಣ. ಇದು ನಾನು ಮೊದಲು ಹೇಳಿದೆ, ಯೋಗದ ಒಂದು ಅಂಗ ಇದು ಧ್ಯಾನ ಅನ್ನೋದು. ಆ ಯೋಗದ ಅಂಗದಲ್ಲಿ ಏನ್ ಹೇಳ್ತಾರ ಅಂದ್ರ, ಈ ಮನಸ್ಸು ಅನ್ನುವಂಥದ್ದೇನದ ಅಲ್ಲ, ಒಂದು ವಿಷಯದಿಂದ ನಿಯಂತ್ರಣಕ್ಕೊಳಪಡುತ್ತೆ. ಅದ್ಯಾವುದು ಅಂದ್ರೆ ಉಸಿರು, ಚಲೇವಾತ್ ಚಲೇ ಚಿತ್ ಅಂತ. ಯಾವಾಗ ಯಾವ್ಯಾವ ರೀತಿಯಿಂದ ಉಸಿರಾಟ ನಡೆದಿರ್ತದ, ಮನಸ್ಸು ಹಂಗಂಗ ಕೆಲಸ ಮಾಡ್ತದ ಅಂತ. ಅದಕ್ಕಾಗಿ ಯೋಗದಲ್ಲಿ ಏನ್ ಹೇಳಿದ್ರು, ಮೊದಲು ಪ್ರಾಣಾಯಾಮ ಮಾಡ್ರಿ, ಆಮೇಲೆ ನಿಮ್ಮ ಚಿತ್ತವನ್ನ ಅಂದ್ರೆ ಮನಸ್ಸಿನ ಎಲ್ಲ ಆಯಾಮಗಳನ್ನ ಒಂದ್ ಹತ್ರ ಸ್ಥಿರೀಕರಿಸ್ರಿ, ಆವಾಗ ಶಾಂತ ಆಗ್ತದ ಮನಸ್ಸು, ಆ ಶಾಂತತೆಯನ್ನ ನಿರಂತರವಾಗಿ ಮುಂದುವರೆಸ್ರಿ, ಅದು ಧ್ಯಾನ ಆಗ್ತದ ಅಂತ. ಈ ನಿರಂತರವಾಗಿ ಮುಂದುವರೆಸ್ಲಿಕ್ಕೆ ಒಂದು ವಿಷಯ ಅಥವಾ ವಸ್ತು ಬೇಕಾಗ್ತದ. ಅದಕ್ಕಾಗಿ ಮನಸ್ಸನ್ನ ಮೊದಲು ಒಂದು ವಿಷಯದ ಮೇಲೆ ಅಥವಾ ಒಂದು ವಸ್ತುವಿನ ಮೇಲೆ ನಾವು ಸ್ಥಿರಗೊಳಿಸಬೇಕು, ಕೇಂದ್ರೀಕರಿಸಬೇಕು. ಆ ಕೇಂದ್ರೀಕರಣ ನಿರಂತರವಾಗಿ ಮುಂದುವರೆದಾಗ ಅದೇ ಧ್ಯಾನ ಆಗ್ತದ ಅಂತ. ಅದಕ್ಕ ಪತಂಜಲಿ ಏನ್ ಹೇಳ್ತಾರ ಅಂತ ಹೇಳಿದ್ರೆ, ಯಾರನ್ನ ಯೋಗದ ಪಿತಾಮಹ ಅಂತ ಕರಿತೀವಿ ಅವರು ಇದಕ್ಕೇನ್ ಹೇಳ್ತಾರ ಅಂದ್ರೆ, ತತ್ರ ಪ್ರತ್ಯೇಕತಾನತ ಧ್ಯಾನಂ ಅಂತ. ಅಂದ್ರೆ ಈ ತತ್ರ ಅನ್ನೋದನ್ನ ಮೊದಲು ಹೇಳ್ತಾರ ಅವರು, ದೇಶ ಬಂಧ ಚಿತ್ತಶ್ಚ ಧಾರಣ. ಯಾವುದೋ ಒಂದು ಪ್ರದೇಶದ ಮೇಲೆ, ಅದು ಮೂಗಿನ ತುದಿ ಆಗಿರ್ಬೋದು, ಹೃದಯ ಕಮಲ ಆಗಿರ್ಬೋದು, ನಾಭಿ ಚಕ್ರ ಆಗಿರ್ಬೋದು, ಆಜ್ಞಾ ಚಕ್ರ ಆಗಿರ್ಬೋದು, ಅಥವಾ ಪ್ರಕೃತಿಯನ್ನೇ ಕುರಿತು ನೀವು, ಅದು ತಿಳಿಯಾಗಿ ಹರಿಯುವಂತಹ ನೀರಾಗಿರ್ಬೋದು, ಆಕಾಶ ಆಗಿರ್ಬೋದು, ಹಸಿರಾದ ಒಂದು ಪ್ರದೇಶ ಆಗಿರ್ಬೋದು, ಈ ಪ್ರದೇಶದ ಮೇಲೆ ನೀವು ನಿಮ್ಮ ಮನಸ್ಸನ್ನ ಸ್ಥಿರೀಕರಿಸಿದ್ರೆ ಅದಕ್ಕೆ ಧಾರಣ ಅಂತ ಹೇಳ್ತಾರ. ಆ ಧಾರಣ ಹಂಗೆ ಮುಂದುವರಿತು ಅಂದ್ರೆ ಅದು ಧ್ಯಾನ ಆಗ್ತದೆ. ನಮ್ಮ ಚಿತ್ತ ಯಾವುದೇ ಒಂದು ಬೇರೆ ವಿಷಯಗಳು ಒಳಗಡೆ ಬರದಂತೆ ತಡೆದು ಅದು ಒಂದೇ ವಿಷಯದ ಮೇಲೆ ಮುಂದುವರೆದ್ರೆ, ಅದು ಒಂದೇ ವಸ್ತುವಿನ ಮೇಲೆ ಮುಂದುವರೆದ್ರೆ ಅದನ್ನ ಧ್ಯಾನ ಅಂತ ಹೇಳ್ತಾರ ಅಂತ ಪತಂಜಲಿ ಮಹರ್ಷಿ ಹೇಳಿದರು. ಅಂದ್ರೆ ಈ ಧ್ಯಾನದ ಮುಖ್ಯ ಉದ್ದೇಶ ಏನಂತೀರಿ? ಧ್ಯಾನದ ಮುಖ್ಯ ಉದ್ದೇಶ ಇದನ್ನ ಮೂರು ರೀತಿ ನಾವು ತಗೊಳ್ಬಹುದು. ಒಂದು ಭೌತಿಕ ಉದ್ದೇಶ ಅಂದ್ರೆ ಲೌಕಿಕವಾದ ಉದ್ದೇಶ, ಇನ್ನೊಂದು ಆಧ್ಯಾತ್ಮಿಕ ಉದ್ದೇಶ. ಲೌಕಿಕ ಉದ್ದೇಶದಲ್ಲಿ ಇವತ್ತಿಗೆ ನಮಗೆ ಅತಿ ಅವಶ್ಯಕತೆ ಅದ ಅಂತ ನಾವು ಈ ಲೌಕಿಕ ಉದ್ದೇಶದ ಒಂದು ಆಯಾಮದಿಂದಲೇ ಹೇಳಿದ್ದು. ಲೌಕಿಕ ಉದ್ದೇಶ ಏನಿರ್ತದಂದ್ರೆ, ನಮಗೆಲ್ಲರಿಗೂ ಆರೋಗ್ಯದಿಂದ ಇರಬೇಕು ಅಂತ ಆಸೆ ಅದ. ಎಲ್ಲಾ ಸಂಪತ್ತಿಗಿಂತನೂ ಮುಖ್ಯವಾದ ಸಂಪತ್ತು ಆರೋಗ್ಯ ಸಂಪತ್ತು. ಈ ಆರೋಗ್ಯ ಯಾವುದರಿಂದ ಹದಗೆಡ್ಲಿಕ್ಕೆ ಹತ್ತದ? ಮುಖ್ಯವಾಗಿ ನಮ್ಮ ಪುರಾತನ ಆರೋಗ್ಯ ಶಾಸ್ತ್ರ ಅಂದ್ರ ಆಯುರ್ವೇದ. ಅದ ಆಯುರ್ವೇದನ ಹೇಳ್ತದ, ಬಹಳಷ್ಟು ರೋಗಗಳು ಎಲ್ಲಿ ಹುಟ್ಟತಾವಂದ್ರೆ ಮನಸ್ಸಲ್ಲಿ ಅಂತ, ಆದಿಜ ವ್ಯಾಧಿ ಅಂತ ಹೇಳ್ತದ. ಇವತ್ತು ಮಾಡರ್ನ್ ಸೈನ್ಸ್ ಕೂಡ ಇದನ್ನು ಒಪ್ಕೊಂಡು ಬಿಟ್ಟದ. ಏನಂದ್ರ, ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂತ. ಶರೀರದಲ್ಲಿ ನೀವು ಯಾವ್ಯಾವ ರೋಗ ಕಾಣ್ತೀರಿ ಅದು ನಿಮ್ಮ ಸೈಕೆಯಿಂದ ಅಂದ್ರೆ ನಿಮ್ಮ ಮನಸ್ಸಿಂದನೇ, ಮಾನಸಿಕ ಒತ್ತಡದಿಂದ ಹುಟ್ಟಿದೆ ಅದು ಅಂತ. ಆ ಮನಸ್ಸಿಂದ ಹುಟ್ಟಿದಂದ್ರೆ ಹೆಂಗ್ ಮನಸ್ಸಿಂದ ಹುಟ್ಟಿತು? ಶಾಂತ ಮನಸ್ಸಲ್ಲಿ ರೋಗ ಹುಟ್ಟೋದಿಲ್ಲ. ಮನಸ್ಸು ಯಾವಾಗ ಒತ್ತಡಕ್ಕೆ ಒಳಗಾಗ್ತದ, ಯಾವಾಗ ಅದು ಬಹಳಷ್ಟು ಗೊಂದಲದಿಂದ, ಬಹಳಷ್ಟು ಕ್ಲೀಶಗಳಿಂದ ತುಂಬಿಕೊಳ್ಳುತ್ತದೆ, ಆವಾಗ ಅದರ ಪರಿಣಾಮ ಶರೀರದ ಮೇಲೆ ಆಗ್ತದೆ. ಮುಖ್ಯವಾಗಿ ಅದರ ಮೇಲೆ ಆಗ್ತದೆ ಅಂದ್ರೆ ನಮ್ಮ ನರ್ವಸ್ ಸಿಸ್ಟಮ್, ನಮ್ಮ ನರಮಂಡಲ ಏನದ ಅಲ್ಲ, ಅದರಲ್ಲಿ ಎರಡು ರೀತಿ ಇರ್ತದ, ಒಂದು ಪ್ಯಾರಾಸಿಂಪಥೆಟಿಕ್, ಒಂದು ಸಿಂಪಥೆಟಿಕ್ ಅಂತ. ಆ ನರಗಳ ವ್ಯವಸ್ಥೆಯಲ್ಲೇ ಬದಲಾವಣೆ ಶುರುವಾಗ್ತದೆ. ನರ ಏನು ಕೆಲಸ ಮಾಡ್ತಿತ್ತು ನರಮಂಡಲ, ಆ ನರಮಂಡಲ ತನ್ನ ಕೆಲಸನ ಸರಿಯಾಗಿ ಮಾಡುವುದಿಲ್ಲ. ಅದರಿಂದ ನರದಿಂದ ಏನು ಪ್ರಚೋದನೆಗಳು ಶರೀರದ ಅಂಗಗಳಿಗೆ, ಅಂಗಾಂಗಗಳಿಗೆ ಸಿಗಬೇಕಿತ್ತು, ಅವು ಆ ರೀತಿ ಸಿಗೋದಿಲ್ಲ. ಆವಾಗ ಆ ಅಂಗಾಂಗಗಳ ಕಾರ್ಯಕ್ಷಮತೆ ಹ್ಯಾಂಪರ್ ಆಗ್ತದೆ, ಅಂದ್ರೆ ಕಡಿಮೆ ಆಗ್ತದೆ. ಅಂದ್ರೆ ಒಟ್ಟಾರೆಯಾಗಿ ಒಬ್ಬ ವ್ಯಕ್ತಿಯ ಅಥವಾ ಒಂದು ಸಮಾಜದ ಒತ್ತಡವನ್ನ ಕಡಿಮೆ ಮಾಡೋದು ಧ್ಯಾನದ ಮುಖಾಂತರ, ಮತ್ತು ಮಾನಸಿಕ ಸ್ಪಷ್ಟತೆಯನ್ನು ಹೆಚ್ಚಿಸೋದು, ಇಲ್ಲಿ ಭಾವನಾತ್ಮಕ ಸಮತೋಲನವನ್ನ ಸಾಧಿಸಿ ಮತ್ತು ವೈಯಕ್ತಿಕವಾಗಿ ಹಾಗೂ ಜಾಗತಿಕ ಶಾಂತಿಯನ್ನ ಕಾಪಾಡಿಕೊಳ್ಳೋದೆ ಮುಖ್ಯ ಉದ್ದೇಶ ಅಂತ. ಇದು ಲೌಕಿಕ ಉದ್ದೇಶ, ಈ ದಿನಾಚರಣೆಯನ್ನ ಆರಂಭ ಮಾಡಿರೋದೇ ಇಷ್ಟು ಉದ್ದೇಶಗಳನ್ನ ಸಾಧಿಸಲಿಕ್ಕೆ. ಆದ್ರೆ ನಮ್ಮ ಭಾರತೀಯ ಋಷಿಮುನಿಗಳ ಪ್ರಕಾರ ಇದರ ಆತ್ಯಂತಿಕ ಉದ್ದೇಶ ಏನು, ಫೈನಲ್ ಗೋಲ್ ಏನು ಅಂದ್ರೆ ನನ್ನ ನಿಜವಾದ ಸ್ಥಿತಿಯನ್ನ ಕಂಡುಕೊಳ್ಳೋದು. ಇವತ್ತು ನಾವು ಯಾಕೆ ಇಷ್ಟು ಅತಂತ್ರ ಅನ್ನುವಂತ ಭಾವನೆ ಅದ ಎಲ್ಲಾರ್ಗೂ ಅಂದ್ರೆ, ನಮಗೆ ನಮ್ಮ ನಿಜವಾದ ಸಾಮರ್ಥ್ಯದ ಅರಿವು ಆಗಿಲ್ಲ, ನಾನೇನು ಅನ್ನೋದರ ಅರಿವಾಗಿಲ್ಲ, ಯಾವ್ಯಾವ್ದ್ರೊಳಗೋ ಕೊಚ್ಚಿ ಹೋಗ್ಲಿಕ್ಕತ್ತೀವಿ ನಾವು. ಈ ಧ್ಯಾನ ಅನ್ನೋದು ಮನಸ್ಸಿನ ಸ್ಪಷ್ಟತೆಯನ್ನ ಉಂಟು ಮಾಡ್ತದೆ, ಮನಸ್ಸಲ್ಲಿ ಸ್ಪಷ್ಟತೆ ಮೂಡ್ತದೆ. ಯಾವಾಗ ಮನಸ್ಸು ಅರಿವಿನತ್ತ ಹೋಗ್ತದ, ಅಂದ್ರೆ ಉದಾಹರಣೆಗೆ ನೀವು ಒಂದು ವಸ್ತು ತಗೊಳ್ತೀರಿ, ಆ ವಸ್ತುನ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗಬೇಕಾಗಿದ್ರೆ ನಿಮ್ಮ ಮನಸ್ಸು ಪೂರ್ಣವಾಗಿ ಆ ವಸ್ತುವನ್ನ ಅಧ್ಯಯನ ಮಾಡಬೇಕು, ನೋಡಬೇಕು, ಅಬ್ಸರ್ವ್ ಮಾಡಬೇಕು, ಆವಾಗ ಆ ವಸ್ತುವಿನ ಸ್ಪಷ್ಟತೆ ನಿಮ್ಮಲ್ಲಿ ಮೂಡಿ ಬರ್ತದ. ಹಂಗ ಬದುಕು, ಬದುಕಿನ ಬಗ್ಗೆ, ಸಮಾಜದ ಬಗ್ಗೆ, ನಿಮ್ಮ ಸಂಬಂಧಗಳ ಬಗ್ಗೆ, ನಿಮ್ಮ ಜೊತೆ ಇರೋರ ಬಗ್ಗೆ ನಿಮಗೆ ಒಂದು ಸ್ಪಷ್ಟತೆ ಇತ್ತು ಅಂದ್ರೆ ಅದರ ನಿಜವಾದ ಅರ್ಥ ನಿಮಗೆ ಗೊತ್ತಾಗ್ತದ, ಆವಾಗ ಅನಾವಶ್ಯಕ ಗೊಂದಲಗಳು ಉಂಟಾಗೋದಿಲ್ಲ. ಅದಕ್ಕೆ ಈ ವರ್ಷದ ಒಂದು ಧ್ಯಾನದ ದಿನಾಚರಣೆಯ ಒಂದು ಥೀಮನ್ನ, ಒಂದು ವಿಷಯವನ್ನ ಸರ್ಕಾರ ಕೊಡ್ತು. ಅದೇನಂದ್ರೆ, ಒಬ್ಬನಲ್ಲಿ ಉಂಟಾಗಬಹುದಾದ ಪರಿವರ್ತನೆ ಎಲ್ಲರಲ್ಲೂ ಉಂಟಾಗ್ತದ ಅಂತ. ಅಂದ್ರೆ ಒಬ್ಬನಲ್ಲಿ ನಾವು ಉಂಟು ಮಾಡುವಂತಹ ಪರಿವರ್ತನೆ ಅದು ಯೂನಿವರ್ಸಲಿ ಅಂದ್ರೆ ಜಾಗತಿಕವಾಗಿ ಅದು ಅದರ ಪರಿಣಾಮವನ್ನ ಬೀರ್ತದ. ಒಬ್ಬನ ಮನಸ್ಸು ಶಾಂತ ಆತಂದ್ರೆ ಅವನು ಅವನ ಕುಟುಂಬವನ್ನೇ ಶಾಂತವಾಗಿಡ್ತಾನ, ಕುಟುಂಬ ಶಾಂತ ಆತಂದ್ರೆ ಸಮಾಜ ಶಾಂತವಾಗಿರ್ತದ, ಸಮಾಜ ಶಾಂತ ಆತಂದ್ರೆ ಜಗತ್ತೇ ಶಾಂತವಾಗಿ ಉಳಿತದ ಅನ್ನೋದು ಇವತ್ತಿನ ಥೀಮು ಆಗಿದೆ. ಅಂದ್ರೆ ಒಟ್ಟಾರೆಯಾಗಿ ನಾವು ಮಾನಸಿಕ ಒತ್ತಡವನ್ನ, ಆತಂಕವನ್ನ, ನಿವಾರಣೆಯನ್ನ ಹೇಗೆ ಮಾಡ್ಕೋಬೇಕು ಅನ್ನೋದನ್ನ ಕಂಡುಕೋಬೇಕು, ಮತ್ತು ಮಾನಸಿಕ ಸ್ಪಷ್ಟತೆ ಮತ್ತು ಏಕಾಗ್ರತೆಯನ್ನ ಹೆಚ್ಚಳವಾದಾಗ ತನ್ನಿಂದ ತಾನೇ ನಾವು ಶಾಂತತೆ ಕಡೆಗೆ ಹೆಜ್ಜೆ ಇಡ್ತೀವಿ. ಈಗ ಮುಖ್ಯವಾಗಿ ಈ ಧ್ಯಾನವನ್ನ ಯಾರೆಲ್ಲ ಮಾಡ್ಬೇಕಂತೀರಿ, ಮತ್ತೆ ಹೇಗೆ ಮಾಡ್ಬೇಕು, ಅಥವಾ ಏನಾದರೂ ತಪ್ಪು ಕಲ್ಪನೆಗಳು ಇದಾವ? ಖಂಡಿತ, ಒಂದೊಂದಾಗಿ ನೋಡೋಣ. ಈಗ ನೀವಂದ್ರಿ ಧ್ಯಾನವನ್ನ ಯಾರು ಮಾಡಬೇಕು ಅಂತ. ನಾವು ಜಾಗತಿಕ ಧ್ಯಾನದ ದಿನಾಚರಣೆಯನ್ನ ಆಚರಿಸ್ತಾ ಇದ್ದೀವಿ ಅಂದ್ರೆ ಇಂಥವ್ರು ಮಾಡಬೇಕು, ಇಂಥವ್ರು ಮಾಡಬಾರ್ದು ಅನ್ನುವಂತ ನಿಯಮಗಳೇ ಇಲ್ಲ ಅಂತ. ಇದು ನಮ್ಮ ಜೀವನದಲ್ಲೇ ಹೆಂಗ ಅಳವಡಿಕೆ ಆಗಿಬಿಟ್ಟಿತ್ತು ಅಂದ್ರ, ನಾವು ಅಡಿಗೆ ಮಾಡೋರು ಅಡಿಗೆ ಮಾಡ್ತಾ ಇದ್ರ ಅವ್ರ ಮಕ್ಕಳು ಅವ್ರನ್ನ ಕರಿತಿದ್ರ ಅಮ್ಮ ಅಂತ ಕರೆದಾಗ ಅವ್ರ ಲಕ್ಷ್ಯ ಇರ್ತಿರ್ಲಿಲ್ಲ. ಅವಾಗ ಮಕ್ಳು ಒಳಗ್ ಬಂದು ಹೇಳ್ತಿದ್ರು, ನಾ ಎಷ್ಟೊತ್ತಿಂದ ನೀನ್ ಕೂಗಾಕತ್ತೇನಿ, ನಿನ್ನ ಧ್ಯಾನ ಎಲ್ಲಿಟ್ಟಿದ್ದಿ ಅಂತ ಕೇಳ್ತಿದ್ರು. ಅಂದ್ರ ಮನಸ್ಸು ಅದರೊಳಗ ಇದ್ದು ಬಿಡ್ತಿತ್ತು, ಅಷ್ಟು ಏಕಾಗ್ರ ಆಗ್ತಿತ್ತು, ಅವಾಗ ಅಡಿಗೆ ಕೆಲಸ ಚಲೋ ಆಗ್ತಿತ್ತು. ಹಂಗ ಈಗ ನಾವು ರೈತ ಬಾಂಧವರನ್ನ ಸಂಬೋಧನೆ ಮಾಡ್ತಾ ಇದ್ದೀವಿ, ಅವರು ಅವ್ರ ಹೊಲ ಉಳುವಾಗ ಯಾವ್ದೋ ಒಂದು ಕೆಲಸ ಆಗ್ಲಿ ಅದ್ರೊಳಗೆ ಎಷ್ಟು ಅವರು ಇನ್ವಾಲ್ವ್ ಆಗಿರ್ತಿದ್ರು ಅಂದ್ರೆ ಅವ್ರಿಗೆ ಬೇರೆ ಯಾವುದು ಪರಿವೇನ ಇರ್ತಿದ್ದಿಲ್ಲ, ಅದ ಧ್ಯಾನ ಆಗಿರ್ತಿತ್ತು. ಆದ್ರೆ ಇವತ್ತಿನ ಪರಿಸ್ಥಿತಿ ಹಂಗಿಲ್ಲ, ಸಾಕಷ್ಟು ನಮ್ಮ ಮನಸ್ಸನ್ನ ಕದಡುವಂತ ಸಾಕಷ್ಟು ವಿಚಾರಗಳು ಮತ್ತೆ ವಿಚಾರಗಳ ಪ್ರಚೋದನೆಗಳಿದ್ದಾವ, ಹಂಗಾಗಿ ನಮ್ಮ ಮನಸ್ಸು ಏಕಾಗ್ರ ಆಗ್ತಿಲ್ಲ. ಯಾಕಪ್ಪ ಅಂದ್ರೆ ಅದು ಸಾಮಾಜಿಕ ಪರಿಸ್ಥಿತಿ ಆಗಿರ್ಬೋದು, ಆರ್ಥಿಕ ಪರಿಸ್ಥಿತಿ ಆಗಿರ್ಬೋದು, ಸಾಂಸ್ಕೃತಿಕ ಪರಿಸ್ಥಿತಿ ಆಗಿರ್ಬೋದು, ಪ್ರತಿಯೊಂದರಲ್ಲಿನ ವ್ಯಕ್ತಿ ತನ್ನದೇ ಆದ ಒಂದು ಒತ್ತಡಕ್ಕೊಳಗಾಗಿ ಬೇರೆ ಬೇರೆ ಆಲೋಚನೆಯಲ್ಲಿ ಮುಳುಗಿದ್ದಾನೆ. ಇಂತ ಒಂದು ಸಂದರ್ಭದಲ್ಲಿ ಧ್ಯಾನವನ್ನ ಇಂಥವರೇ ಮಾಡ್ಬೇಕಂತ ಏನಾದ್ರೂ ಇದೆ? ಏನೂ ಇಲ್ಲ. ಆರೋಗ್ಯ ದೃಷ್ಟಿಯಿಂದ ಇದು ಒಳ್ಳೇದಾ, ಇದ್ರ ಬಗ್ಗೆ ತಮ್ಮ ಸ್ಪಷ್ಟತೆ ಏನು? ಇದನ್ನ ಎಲ್ಲರೂ ಮಾಡಬಹುದು, ವಯಸ್ಸಿನ ಒಂದು ಮಿತಿಯನ್ನ ಬಿಟ್ರೆ ಉಳಿದ ಯಾವ ಮಿತಿಗಳು ಇದಕ್ಕಿಲ್ಲ. ಈವನ್ ಬೆಡ್ ರಿಡನ್ ಪೇಷಂಟ್ ಅಂದ್ರೆ ಮಲಗ್ಬಿಟ್ಟಿರ್ತಾರಲ್ಲ ಹಾಸಿಗೆಯಲ್ಲಿ, ಅವರು ಕೂಡ ಮಾಡಬಹುದು ಅಂತ ಶಾಸ್ತ್ರ ಏನ್ ಹೇಳ್ತದೆ. ನೀವು ನಿಮ್ಮ ಕಾಯವನ್ನ ಅಂದ್ರೆ ನಿಮ್ಮ ಶರೀರವನ್ನ ನೇರವಾಗಿ ಇಟ್ಕೊಂಡು, ಸಮಂ ಕಾಯ ಶಿರೋಗ್ರೀವ ಅಂತ, ನಿಮ್ಮ ಕುತ್ತಿಗೆ ಬೆನ್ನು ಎಲ್ಲ ನೇರ ಇರಬೇಕು, ನೇರ ಇದ್ದುಕೊಂಡು ನೀವು ಇದೇ ಮುದ್ರೆಯಲ್ಲಿ ಕೂತು ಧ್ಯಾನವನ್ನ ಮಾಡಬೇಕು ಅಂತ ಶಾಸ್ತ್ರ ಹೇಳ್ತದೆ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಎಲ್ಲರಿಗೂ ಮಾನಸಿಕ ಒತ್ತಡ ಅದ, ಶಾರೀರಿಕ ತೊಂದರೆಗಳದಾವ, ಸಮಾಜದಲ್ಲಿ ಅನೇಕ ಬೇಡದ ಬದಲಾವಣೆಗಳು ಮೂಡಿ ಬರ್ತಾ ಇದ್ದಾವ. ಹಂಗಾಗಿ ಈಗ ನಾವು ಧ್ಯಾನದ ಒಂದು ಅಪ್ಲಿಕೇಶನ್ ಅನ್ನ, ಒಂದು ಅನ್ವಯಿಕತೆಯನ್ನ ತರಬೇಕು ಅಂದ್ರೆ ಎಲ್ಲರೂ ಧ್ಯಾನ ಮಾಡಬೇಕಾಗ್ಯದ. ಅದಕ್ಕಾಗಿ ಈಗಿನ ಒಂದು ಯೋಗ ಶಾಸ್ತ್ರಜ್ಞರು, ಯೋಗವನ್ನ ಚೆನ್ನಾಗಿ ಮಾಡುವವರು ಮತ್ತೆ ಆ ಶಾಸ್ತ್ರವನ್ನ ಬಲ್ಲವರು, ಈ ಮೂಲ ಶಾಸ್ತ್ರದಲ್ಲಿ ಏನೇನು ಅಂಶಗಳಿದ್ದಾವ ಅವುಗಳನ್ನ ಸದ್ಯದ ಪರಿಸ್ಥಿತಿಗೆ ಅನುಕೂಲವಾಗುವ ಹಾಗೆ ಕೆಲವಷ್ಟು ಬದಲಾವಣೆಗಳನ್ನ ಮಾಡಿ ಎಲ್ಲರೂ ಈ ಧ್ಯಾನವನ್ನ ಮಾಡಬಹುದು ಅನ್ನುವಂಥದ್ದನ್ನ ಪ್ರಚುರ ಪಡಿಸ್ತಾ ಇದ್ದಾರೆ ಮತ್ತು ಮಾಡಿಸ್ತಾನೂ ಇದ್ದಾರೆ. ಯಾಕಂದ್ರೆ ಮಕ್ಕಳಿಂದ ಹಿಡಿದು ನಾವು ನಮ್ಮ ಹಿರಿಯರವರೆಗೂ ಈ ಧ್ಯಾನವನ್ನ ಮಾಡೋದ್ರಿಂದ ಮನಸ್ಸು ಏಕಾಗ್ರತೆಯಲ್ಲಿ ಇರುತ್ತೆ. ಅವರು ಯಾವುದೇ ಒಂದು ಅಭ್ಯಾಸದಲ್ಲಿ ತೊಡಗಿದ್ರೆ ಅಥವಾ ಯಾವುದೇ ಒಂದು ಚಟುವಟಿಕೆಯಲ್ಲಿ ತೊಡಗಿದ್ರೆ ಏಕಾಗ್ರತೆಯಿಂದ ಆ ಕೆಲಸವನ್ನ ಸಂಪೂರ್ಣವಾಗಿ ಪರಿಪೂರ್ಣವಾಗಿ ಕೈಗೊಳ್ಳಬಹುದು ಅನ್ನೋದು ಎಲ್ಲರ ಒಂದು ಯೋಚನೆ. ಇಂಥ ಒಂದು ಸಂದರ್ಭದಲ್ಲಿ ಈ ಧ್ಯಾನವನ್ನ ಮಾಡುವುದರಿಂದ ಆಗ್ತಕ್ಕಂಥ ಪ್ರಯೋಜನಗಳು ನಮ್ಮ ದೇಹದ ಮೇಲೆ ಅಥವಾ ನಮ್ಮ ಮಾನಸಿಕ ಇದರ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತಂತೀರಿ? ಮೊದಲೇದು ನಾನು ಆಗ್ಲೇ ಹೇಳದಂಗೆ ಧ್ಯಾನದ ಪ್ರಥಮ ಪರಿಣಾಮ ಎಲ್ಲಿ ಉಂಟಾಗ್ತದೆ ಅಂದ್ರೆ ನಮ್ಮ ಶರೀರದ ಮೇಲೆ. ಖಂಡಿತ ನಾವು ಮನಸ್ಸಿನ ಶಾಂತತೆಗೆ ಧ್ಯಾನ ಮಾಡ್ತಿದ್ರು ಅದರ ಪರಿಣಾಮ ಮೊದಲು ವ್ಯಕ್ತ ಆಗುವುದು ನಮ್ಮ ಶರೀರದಲ್ಲೇ. ಯಾಕಂದ್ರೆ ಖಲು ಧರ್ಮ ಸಾಧನಂ ಅಂತ ಕುಮಾರ ಸಂಭವದಲ್ಲಿ ಕಾಳಿದಾಸ ಹೇಳಿದ, ಶರೀರ ಅನ್ನೋದು ಎಲ್ಲವನ್ನ ಮಾಡ್ಲಿಕ್ಕೆ ಒಂದು ಮುಖ್ಯವಾದ ಸಾಧನ ಅಂತ. ನಾವು ಧ್ಯಾನವನ್ನು ಶರೀರದ ಮೂಲಕನೇ ಮಾಡ್ತಾ ಇದ್ದೀವಿ, ಹಾಗಾಗಿ ಅದರ ಪರಿಣಾಮ ಕೂಡ ಮೊದಲೇ ಶರೀರದ ಮೇಲೆ ಮೊದಲಾಗ್ತದ ಅಂತ. ಹೆಂಗಾಗ್ತದ ಅದು ಅಂದ್ರೆ, ಧ್ಯಾನವನ್ನ ಮಾಡುವಾಗ ನಮ್ಮ ಉಸಿರಾಟದ ಗತಿ ಸಮತೋಲನಕ್ಕೆ ಬರ್ತದೆ. ಯಾವಾಗ ಉಸಿರಾಟದ ಗತಿ ಅಸಮತೋಲನದಲ್ಲಿ ಇರ್ತದ ಆವಾಗ ಮನಸ್ಸು ಬಹಳಷ್ಟು ಗೊಂದಲಕ್ಕೆ ಒಳಗಾಗಿರ್ತದೆ. ಈಗ ಧ್ಯಾನದ ಸ್ಥಿತಿಗೆ ನಾವು ಹೋಗಬೇಕಾಗಿತ್ತು ಅಂದ್ರೆ ಮನಸ್ಸನ್ನ ಸಂಸ್ಕರಿಸಬೇಕಾಗ್ತದೆ. ಆ ಮನಸ್ಸನ್ನ ಸಂಸ್ಕರಿಸುವ ಪೂರ್ವದಲ್ಲಿ ನಾವು ನಮ್ಮ ಉಸಿರಿಗೆ ಒಂದು ಸಂಸ್ಕಾರವನ್ನ ಕೊಡ್ತೀವಿ. ಹಂಗ ಕೊಡುವಾಗಲೇ ಉಸಿರಾಟ ಯಾವಾಗ ನಿಯಂತ್ರಣಕ್ಕೆ ಬರ್ತದೆ ಮತ್ತು ನಿಧಾನ ಆಗ್ತದೆ ಆವಾಗ ಶರೀರದಲ್ಲಿ ಅನೇಕ ಬದಲಾವಣೆಗಳು ತನಗೆ ತಾನ ನಿರ್ಮಾಣ ಆಗ್ತಾವ. ಹೆಂಗಾಗ್ತಾವ ಅಂದ್ರೆ, ಒಂದು ನರಗಳಲ್ಲಿ ಸಂಚರಿಸುವ ನರು ಫ್ಲೂಯಿಡ್, ನರದ್ರಾವಕ ಯಾವ ಅಡೆತಡೆ ಇಲ್ಲದೆ ಸರಿಯಾಗಿ ಚಲಿಸ್ಲಿಕ್ಕೆ ಶುರುವಾಗ್ತದೆ. ಆವಾಗ ಆ ನರಗಳಿಂದ ಪ್ರಚೋದನೆ ಪಡೆದು ಕೆಲಸ ಮಾಡುವಂತ ಎಲ್ಲ ಅಂಗಗಳು ತಮ್ಮ ಕೆಲಸವನ್ನ ಸರಿಯಾಗಿ ಮಾಡ್ತಾವ. ಎರಡನೇ ಪರಿಣಾಮ ಎಲ್ಲಾಗ್ತದೆ, ನಮ್ಮ ಗ್ರಂಥಿಗಳಲ್ಲಿ ಗ್ಲ್ಯಾಂಡ್ಸ್ ಅಂತ ಏನ್ ಹೇಳ್ತೀವಿ, ಇವತ್ತು ನಾವು ಬಹಳಷ್ಟು ಶುಗರ್ ಪೇಷಂಟ್ಸ್ ಅನ್ನ ನೋಡ್ತೀವಿ, ಡಯಾಬಿಟಿಕ್ ಅನ್ನೋದು, ಥೈರಾಯ್ಡ್ ಅನ್ನೋದು ಬಹಳಷ್ಟು ವ್ಯಾಪಕವಾಗ್ಯದ. ನಮಗ್ ಗೊತ್ತಿಲ್ಲದ ಇನ್ನೊಂದು ಗ್ಲ್ಯಾಂಡ್ ಅದ, ಅಮೆಗ್ಡಲಾ ಅಂತ, ನಮ್ಮ ಬ್ರೈನ್ ಅಲ್ಲಿ ಇರ್ತದೆ. ಅದು ಬಹಳಷ್ಟು ಈ ಒತ್ತಡದಿಂದ ಬಹಳಷ್ಟು ಕೆಲಸವನ್ನ ಹೇರಾಪೇರಿ ಮಾಡ್ತದೆ. ಇದು ಕೂಡ ಈ ಗ್ರಂಥಿಯನ್ನ ಒಳಗೊಂಡು ಎಲ್ಲ ಗ್ರಂಥಿಗಳ ಕೆಲಸನೂ ಸರಿಯಾಗಿ ನಡೀತಾವ. ಉಸಿರಾಟ ನಿಧಾನ ಆದಾಗ ತನಗೆ ತಾನ ಸರಿಯಾಗಿ ನಡೀತಾವ. ಇದರಿಂದ ಈ ಗ್ರಂಥಿಗಳ ಸಂಬಂಧವಾಗಿ ಉಂಟಾಗುವಂತ ಶಾರೀರಿಕ ತೊಂದರೆಗಳು ನಮ್ಮಲ್ಲಿ ಕಡಿಮೆ ಆಗ್ತಾವ ಅಥವಾ ನಮ್ಮ ನಿಯಂತ್ರಣಕ್ಕೆ ಬರ್ತಾವ. ಇನ್ನ ನರಗಳ ಸಂಬಂಧದಲ್ಲಿ ಏನಾದರೂ ತೊಂದರೆಗಳಾಗಿದ್ರೆ ಅವು ನಿಯಂತ್ರಣಕ್ಕೆ ಬರ್ತಾವ, ಉಸಿರಾಟ ನಿಯಂತ್ರಣಕ್ಕೆ ಬರೋದ್ರಿಂದ. ಇನ್ನು ಉಸಿರಾಟ ನಿಯಂತ್ರಣಕ್ಕೆ ಬಂದಂಗ ಮನಸ್ಸು ನಿಯಂತ್ರಣಕ್ಕೆ ಬರ್ತದ, ಅಂದ್ರೆ ಒತ್ತಡದಿಂದ ಮುಕ್ತವಾಗಿ ಶಾಂತ ಆಗ್ತದ ಅಂತ. ಡಾಕ್ಟರ್ ಶೋಭಾ ಹುಲ್ಕಟ್ಟಿ ಅವರೇ, ತಾವು ಧ್ಯಾನದ ಕುರಿತು ನಮಗೆ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದೀರಿ. ಹಾಗಾದ್ರೆ ಈ ಧ್ಯಾನವನ್ನ ಯಾವಾಗ ಮಾಡಬೇಕು, ಎಷ್ಟು ನಿಮಿಷಗಳವರೆಗೆ ಮಾಡಬೇಕು ಅಥವಾ ಎಷ್ಟು ಗಂಟೆಗಳವರೆಗೆ ಮಾಡಬೇಕು, ಇದರಿಂದ ನಮ್ಮ ದೇಹದಲ್ಲಿರ್ತಕ್ಕಂಥ ಕಾಯಿಲೆಗಳು, ತಾವೇ ಹೇಳಿದಾಗೆ ರಕ್ತದ ಒತ್ತಡ ಆಗಿರ್ಬೋದು, ಸಕ್ಕರೆ ಕಾಯಿಲೆ ಆಗಿರ್ಬೋದು, ಬೇರೆ ಬೇರೆ ಕಾಯಿಲೆಗಳನ್ನು ನಿಯಂತ್ರಣಕ್ಕೆ ತರಬೇಕಾದ್ರೆ ಧ್ಯಾನವನ್ನು ಎಷ್ಟು ಕಾಲದವರೆಗೆ ನಾವು ಮಾಡಿದರೆ ಒಳ್ಳೆಯದಂತೀರಿ? ಇದಕ್ಕೆ ಕಾಲದ ಮಿತಿ ಇಲ್ಲ. ಯೋಗಿಗಳನ್ನ ತಗೊಂಡ್ರೆ ಇಡೀ ದಿನಾನೇ ಧ್ಯಾನ ಮಾಡೋ ಯೋಗಿಗಳು ನಮ್ಮಲ್ಲಿದ್ದಾರೆ, ಸಾಧಕರಿದ್ದಾರೆ. ಆದರೆ ನಾವು ಜನಸಾಮಾನ್ಯರ ಜೀವನದಲ್ಲಿ ನಿತ್ಯ ಬದುಕಿನಲ್ಲಿ ಈ ಧ್ಯಾನವನ್ನ ಅಳವಡಿಸ್ಕೊಳ್ಬೇಕು ಅಂದ್ರೆ ಕನಿಷ್ಠ ಒಂದು 21 ನಿಮಿಷ ದಿಂದ 27 ನಿಮಿಷ ಆದ್ರೂ ಮಾಡಿದ್ರೆ ಭಾರಿ ಒಳ್ಳೇದು. ಇಷ್ಟೂ ನನಗೆ ಸಮಯ ಸಿಗೋದಿಲ್ಲ ಅಂತಿದ್ರೆ ಒಂದು 10-15 ನಿಮಿಷದ ಧ್ಯಾನ ಆದ್ರೂ ಆಗಬೇಕು. ಇದು ಸಮಯ 10-15 ನಿಮಿಷ. ಯಾಕಂದ್ರೆ ನೀವು ಉಸಿರನ್ನ ಒಂದಷ್ಟು ಕಂಟ್ರೋಲಿಗೆ ತಗೊಂಡು ನಿಮ್ಮ ವಿಚಾರಗಳನ್ನ ಅಬ್ಸರ್ವ್ ಮಾಡಿ ನಿಮ್ಮ ಧ್ಯಾನದ ಉದ್ದೇಶವನ್ನ ಪೂರೈಸಬೇಕಂದ್ರೆ ಇಷ್ಟು ಕನಿಷ್ಠ ಸಮಯ ನಿಮಗೆ ಬೇಕಾಗ್ತದೆ. ಬಂದು ನಿಮ್ಮ ಸ್ಥಾನದಲ್ಲಿ ಕೂತು ಹಾಗೆ ಮಾಡಬೇಕು ಅಂದ್ರೆ. ಇನ್ನು ಎರಡನೇ ಪ್ರಶ್ನೆ, ಯಾವ ಸಮಯದಲ್ಲಿ ಮಾಡಬೇಕು ಅಂತ. ಇದಕ್ಕೆ ಒಂದು ಆದರ್ಶ ಸಮಯ, ಐಡಿಯಲ್ ಟೈಮ್ ಅಂದ್ರೆ ಸೂರ್ಯೋದಯಕ್ಕಿಂತ ಮೊದಲು, ಅದನ್ನ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ಬೋದು ನೀವು. ಆ ಸಮಯದಲ್ಲಿ ಮಾಡಿದ್ರೆ ಭಾರಿ ಒಳ್ಳೇದು. ಆದ್ರೆ ನಾವು ಮಲಗೋದೇ 1 ಗಂಟೆಗೆ ಮಲಗ್ತೀವ್ರಿ, ಮತ್ ನಾಲ್ಕು 5 ಗಂಟೆಗೆ ನಾವೆಲ್ಲಿ ಹೇಳ್ತೀವಿ ಅನ್ನೋದಾದ್ರೆ ನೀವು ಯಾವ ಸಮಯದಲ್ಲಾದ್ರೂ ಮಾಡಿ. ಸೂರ್ಯಾಸ್ತ ಸೂರ್ಯೋದಯಕ್ಕಿಂತ ಮೊದಲಿನ ಸಂಧಿ ಕಾಲಗಳು ಭಾರಿ ಒಳ್ಳೇದು. ಅಂದ್ರೆ ಅವಾಗ ವಾತಾವರಣದಲ್ಲಿ ಒಂದು ವಿಶೇಷ ಪರಿವರ್ತನೆ ನಡೀತಿರ್ತದೆ, ಅದು ಸಹಜವಾಗಿ ನಿಮ್ಮನ್ನ ಧ್ಯಾನದ ಕಡೆಗೆ ಕರ್ಕೊಂಡು ಹೋಗ್ತದೆ, ಅಂದ್ರೆ ಏಕಾಗ್ರತೆಯ ಕಡೆಗೆ ಕರ್ಕೊಂಡು ಹೋಗ್ತದೆ. ಆದ್ರೆ ಆ ಸಮಯ ನಮಗೆ ಅವೈಲೇಬಲ್ ಇಲ್ಲ, ನಮಗೆ ಅಂಥ ಸಮಯಗಳು ದೊರೀತಾ ಇಲ್ಲ ಅಂದರೆ ನೀವು ಯಾವ ಸಮಯದಲ್ಲಿ ಬೇಕಾದರೂ ಧ್ಯಾನವನ್ನು ಮಾಡಬಹುದು. ಇನ್ನು ಯಾವ ಸ್ಥಳದಲ್ಲಿ ಕುಳಿತು ಧ್ಯಾನವನ್ನು ಮಾಡಬೇಕು, ಬದುಕೇ ಯೋಗ ಅಂತಂದೂ ನಮ್ಮ ಯೋಗಿಗಳು ಹೇಳ್ಯಾರ, ನಿಮ್ಮ ಇಡೀ ಬದುಕೇ ಯೋಗ ಆಗಬೇಕು ಅಂತ. ಇಂತಹ ಪರಿಸ್ಥಿತಿಯಲ್ಲಿ ನಾವು ನಿಮಗೆ ಸಾಂಪ್ರದಾಯಿಕವಾಗಿ ಶಾಸ್ತ್ರೀಯವಾಗಿ ಧ್ಯಾನ ಮಾಡಬೇಕು ಅಂದ್ರೆ ದಿನ ಒಂದೇ ಸ್ಥಳದಲ್ಲಿ ಕುತ್ಕೊಳ್ಳಿ, ಒಂದೇ ದಿಕ್ಕಲ್ಲಿ ಕುತ್ಕೊಳ್ಳಿ ಅಂತ. ಆವಾಗ ನಿಮ್ಮ ಮನಸ್ಸು ಈ ಬಯಾಲಜಿಕಲ್ ಕ್ಲಾಕ್ ಅಂತ ಏನದ ಅಲ್ಲ, ಅದು ಸಹಜವಾಗಿ ನಿಮ್ಮನ್ನ ತಗೊಂಡು ಹೋಗ್ಬಿಡ್ತದ. ಆ ಪ್ಲೇಸಿಗೆ ಬಂದು ಕೂತ ತಕ್ಷಣ ಹಾ ನಾನೇ ಈಗ ಧ್ಯಾನಕ್ಕೆ ಬಂದಿದ್ದೀನಿ ಅಂತ ನಿಮಗೆ ಅನಿಸ್ಲಿಕ್ಕೆ ಶುರು ಆಗ್ತದೆ. ಆದ್ರೆ ಇಲ್ಲ, ನಾನು ಟೂರಲ್ಲೇ ಇರ್ತೀನಿ ಯಾವಾಗ್ಲೂ, ನಾನೀಗ ಇಷ್ಟೊತ್ತಿಗೆ ಆಫೀಸಲ್ಲಿ ಇರ್ತೀನಿ, ನಾನು ಮನೆ ಮುಟ್ಟೋದೇ ಇಷ್ಟೊತ್ತು, ಹಿಂಗೆಲ್ಲ ಇರ್ತದಲ್ಲ. ನೀವು ಕೂತಂತ ನೀವು ಕೆಲಸ ಮಾಡುವಂತ ಪ್ರದೇಶದಲ್ಲೇ 10 ನಿಮಿಷ ಇಟ್ಕೊಳ್ಳಿ. ಆದಷ್ಟು ಸ್ವಲ್ಪ ಅದರಲ್ಲೇ ಬೆನ್ನನ್ನ ನೇರ ಮಾಡಿ, ಇಲ್ಲ ನನಗೆ ತೊಂದರೆ ಇದೆ ಬೆನ್ನಿಂದು ನನಗೆ ನೇರ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಿದೆಯಾ, ಸಮನಾದ ಸ್ಥಳದಲ್ಲಿ ಮಲ್ಕೊಳ್ಳಿ, ಇಡೀ ಶರೀರವನ್ನ ಸಡಿಲ ಮಾಡಿ ಉಸಿರಿನ ಮೇಲೆ ಗಮನ ಕೊಡಿ, ನಿಧಾನ ನಿಧಾನ ನಿಮ್ಮ ಮನಸ್ಸಲ್ಲಿ ಮೂಡೋ ವಿಚಾರಗಳ ಬಗ್ಗೆ ಗಮನ ಕೊಡಿ. ನೀವು ಗಮನಿಸಿದ ಹಾಗೆಲ್ಲ ಆ ವಿಚಾರಗಳಿಂದನೂ ಮುಕ್ತ ಆಗಬೇಕು ಅನ್ನೋ ಒಂದು ಭಾವ ನಿಮ್ಮಲ್ಲಿ ಉತ್ಪನ್ನ ಆಗ್ತದೆ, ಅಥವಾ ಒಂದೇ ವಿಚಾರ ಪದೇ ಪದೇ ನಿಮ್ಮ ಮನಸ್ಸಲ್ಲಿ ಮೂಡ್ತಿರ್ತದೆ, ಆ ವಿಚಾರದ ಮೇಲೆ ಮನಸ್ಸನ್ನು ಏಕಾಗ್ರಗೊಳಿಸಿ ಸಹಜವಾಗಿ ನೀವು ಧ್ಯಾನದ ಕಡೆ ಹೋಗ್ತೀರಿ. ಇನ್ನು ಧ್ಯಾನದಲ್ಲಿ ಎಷ್ಟು ಬಗೆಗಳಿದ್ದಾವ ಅಂತ ಕೇಳಿದ್ರಿ ನೀವು, ಮನುಷ್ಯನ ಸ್ವಭಾವಗಳು ಎಷ್ಟು ಬಗೆಯ ಆಗಿದ್ದಾವಲ್ಲ ಅಷ್ಟು ಬಗೆಯ ಧ್ಯಾನ ಪದ್ಧತಿಗಳಿದ್ದಾವ. ಅಂದ್ರೆ ಮನುಷ್ಯ ಹೇಗೆ ಒಬ್ಬನಿಗಿಂತ ಒಬ್ಬ ಭಿನ್ನವಾಗಿದ್ದಾನೋ ಹಾಗೆ ಧ್ಯಾನದ ಪದ್ಧತಿಗಳು ಕೂಡ ಭಿನ್ನ ಭಿನ್ನವಾಗಿದ್ದಾವ. ಒಂದೇ ಪದ್ಧತಿ ಎಲ್ಲರಿಗೂ ಬಹುಶಃ ಅನ್ವಯ ಆಗೋದಿಲ್ಲ. ಅದಕ್ಕಾಗಿ ನಮ್ಮ ಋಷಿ ಮುನಿಗಳು ಬಹಳಷ್ಟು ಅಧ್ಯಯನವನ್ನ ಮಾಡಿ, ಅಭ್ಯಾಸವನ್ನ ಮಾಡಿ, ಸಾಧನೆಯನ್ನ ಮಾಡಿ ಅನೇಕ ರೀತಿಯ ಧ್ಯಾನದ ಪದ್ಧತಿಗಳನ್ನ ನಮಗಾಗಿ ನೀಡಿ ಹೋಗಿದ್ದಾರೆ. ಅದರಲ್ಲಿ ನಾವು ಯಾವ ಪದ್ಧತಿಯನ್ನಾದರೂ ಅಳವಡಿಸಿಕೊಳ್ಬಹುದು. ಇತ್ತೀಚೆಗೆ ಕೆಲವು ಪದ್ಧತಿಗಳು, ವಿಪಶನ ಅನ್ನೋದು ಉಸಿರಿನ ಮೇಲೆ ಏಕಾಗ್ರಗೊಳಿಸಿ, ಮೈಂಡ್ ಫುಲ್ ಮೆಡಿಟೇಷನ್ ಅಂತ ಇರ್ತದೆ, ನಿಮ್ಮ ವಿಚಾರಗಳ ಮೇಲೆ ನಿಮ್ಮ ಮನಸ್ಸನ್ನ ಕೇಂದ್ರೀಕರಿಸಿ ಅಂತ. ಇನ್ನು ನಾವು ನಮ್ಮ ಯೋಗ ತರಗತಿಗಳಲ್ಲಿ ಹೇಳೋದೇನು ಅಂದ್ರೆ, ಪ್ರಪ್ರಥಮವಾಗಿ ನಿಮ್ಮ ಶರೀರ ನಿಮ್ಮ ಮನಸ್ಸು ಬಹಳ ದೂರ ಹೋಗ್ಯಾವ. ಶರೀರ ಹೆಂಗದ ಅನ್ನೋದು ಮನಸ್ಸಿಗೆ ಗೊತ್ತಾಗಿಲ್ಲ. ನಾವು ಕೈ ಎತ್ತಬೇಕು ಅಂತ ಹೇಳ್ತೀವಿ, 90 ಡಿಗ್ರಿ ಎತ್ತಬೇಕಾಗಿರ್ತದ, ಬರೀ 30 ಡಿಗ್ರಿ ನಮ್ ಕೈ ಎತ್ತಲಿಕ್ಕೆ. ಮನಸ್ಸಲ್ಲಿ ಏನದ 90 ಡಿಗ್ರಿ ಎತ್ತಬೇಕು, ಆದ್ರೆ ಶರೀರ ಅದಕ್ಕೆ ಸ್ಪಂದಿಸೋದ ಇಲ್ಲ. ಅದಕ್ಕೆ ನಾವೇನ್ ಹೇಳ್ತೀವಿ, ಮೊದಲು ನೀವು ನಿಮ್ಮ ಶರೀರದ ಮೇಲೆನ ಧ್ಯಾನ ಮಾಡ್ರಿ. ಶರೀರವನ್ನ ಒಂದ್ಸಾರಿ ಬೇರೆ ಮಷಿನ್ನಿಂದ ಸ್ಕ್ಯಾನ್ ಮಾಡಿಸ್ತೀವಿ ಇವತ್ತು ಬಾಡಿನ ನಾವು. ನೀವು ನಿಮ್ಮ ಶರೀರನ ಪಾದದ ಅಂಗುಲಿಯಿಂದ ಹಿಡಿದು ನೆತ್ತಿಯ ಭಾಗದವರೆಗೆ ನಿಮ್ಮ ಶರೀರವನ್ನ ಪ್ರತಿದಿನ ಒಂದು ಬಾರಿ ಸ್ಕ್ಯಾನ್ ಮಾಡಿ, ಮತ್ತೆ ಶರೀರದಲ್ಲಿ ಒಂದಷ್ಟು ಸ್ಪಂದನೆಗಳನ್ನ ಉಂಟು ಮಾಡಿ, ಅಂದ್ರೆ ವಿಚಾರಗಳು ದೂರ ಆಗ್ತಾವ. ಆ ಸ್ಪಂದನೆಗಳು ಹೆಂಗಿರ್ಬೇಕು, ನಮ್ಮ ಶರೀರದಲ್ಲಿ ಒಂದು ಅನಾಹತ ನಾದ ಅಂತದ, ಅಂದ್ರೆ ಒಳಗಡೆ ಒಂದು ನಾದ ನಿರಂತರವಾಗಿರ್ತದೆ, ಯಾವುದೇ ಒಂದು ಕೆಲಸ ನಡಿಬೇಕಿದ್ರೆ ಅಲ್ಲಿ ಶಬ್ದ ಉತ್ಪನ್ನ ಆಗ್ತದೆ, ಮತ್ತು ಸಾವಿರಾರು ಕೆಲಸಗಳು ನಮ್ಮ ಶರೀರದಲ್ಲಿ ನಿರಂತರ ನಡೆದೇ ಇದ್ದಾವ, ಅಲ್ಲೂ ಒಂದು ಸೌಂಡ್ ಅದ. ಆದ್ರೆ ಆ ಸೌಂಡ್ ನಮ್ಮ ಕಿವಿಗೆ ಕೇಳುವುದಿಲ್ಲ, ಹೊರಗಿನ ಕಿವಿ ಕೇಳುವುದಿಲ್ಲ. ಆ ಸೌಂಡ್ ಹೆಂಗದ ಅಂದ್ರೆ, ವಿಶೇಷವಾದ ಧ್ವನಿ ತರಂಗಗಳು ಇದ್ದಾವಲ್ಲಿ ಒಳಗೆ, ಅವುಗಳನ್ನು ನಾವು ಬಾಹ್ಯವಾಗಿ ಕೇಳುವಾಗ ಅವು ಅ ಉ ಮಕಾರಗಳಲ್ಲಿ ವ್ಯಕ್ತ ಆಗ್ತಾವ. ಇವೆಲ್ಲ ಕಲೆಕ್ಟಿವ್ ಆದಾಗ, ಅಂದ್ರೆ ಕೂಡಿಕೊಂಡಾಗ ಓಂಕಾರ ಉತ್ಪನ್ನ ಆಗ್ತದೆ. ಇದು ಬಾಹ್ಯ ಧ್ವನಿ, ಅಂದ್ರೆ ಏಕಾಗ್ರತೆಯಿಂದ ಜಾಗೃತೆಯನ್ನ ಗೊಳಿಸೋದು. ಹೌದು, ಈ ಧ್ವನಿಗಳನ್ನು ಉತ್ಪನ್ನ ಮಾಡಿ ಇತರೆ ವಿಚಾರಗಳು ಮನಸ್ಸಲ್ಲಿ ಬರದಂಗೆ ಮಾಡೋದು. ಮೊದಲು ಶರೀರವನ್ನ ನೀವು ಗಮನಿಸ್ತಾ ಹೋಗೋದು, ಗಮನಿಸಿ ಗಮನಿಸಿ ಈ ಧ್ವನಿಯ ತರಂಗಗಳನ್ನು ಉತ್ಪನ್ನ ಮಾಡೋದು. ಅವಾಗ ಬೇರೆ ವಿಚಾರ ಬರೋದೇ ಇಲ್ಲ ಮನಸ್ಸಲ್ಲಿ. ಬಂದರೂ ನಮ್ಮ ಲಕ್ಷ್ಯ ಎಲ್ಲಿರ್ತದ ಅಂದ್ರೆ, ಅಂದ್ರೆ ನಮ್ಮ ಉದ್ದೇಶ ಎಲ್ಲಿರ್ತದ ಅಂದ್ರೆ ಈ ಧ್ವನಿಯ ತರಂಗಗಳನ್ನು ಉತ್ಪನ್ನ ಮಾಡಬೇಕು ಅಂತ. ಆ ಧ್ವನಿಯ ತರಂಗ ಉತ್ಪನ್ನ ಮಾಡಿದಾಗ ಮನಸ್ಸು ಏಕಾಗ್ರಗೊಳ್ಳುತ್ತದೆ, ಶರೀರವು ನಮ್ಮ ಒಂದು ಆಬ್ಸರ್ವೇಷನ್ಗೆ, ನಮ್ಮ ಒಂದು ಪರೀಕ್ಷೆಯ ಪರಿಧಿಗೆ ಶರೀರ ಒಳಪಡುತ್ತದೆ. ಅವಾಗ ನಾನು ನನ್ನ ಶರೀರದಿಂದ ದೂರ ಆದೆ ಅಂತ ಅನಿಸೋದಿಲ್ಲ. ಶರೀರ ಮನಸ್ಸು ಒಂದಾದ ಮೇಲೆ ಭಾವನೆಗಳ ನಿಯಂತ್ರಣ ಆರಂಭ ಆಗ್ತದೆ, ಆವಾಗ ಅರಿವು ತನಗ ತಾನ ಜಾಗೃತ ಆಗುವಂತ ಹೋಗ್ತದೆ. ತುಂಬಾ ಸಂತೋಷ ಡಾಕ್ಟರ್ ಶೋಭಾ ಹುಲಿಕಟ್ಟೆ ಅವರೇ. ಈಗ ಒಬ್ಬ ಸಾಮಾನ್ಯ ವ್ಯಕ್ತಿ ಅಥವಾ ಯಾರೋ ಮನೆಯಲ್ಲಿ ಈ ಧ್ಯಾನವನ್ನ ಮಾಡ್ಬೇಕಂತ ಅಂದ್ಕೊಂಡಿರ್ತಾರೆ, ಅವರು ಧ್ಯಾನವನ್ನ ಕೈಗೊಳ್ಬೇಕಾದ್ರೆ ಯಾವ ಕ್ರಮಗಳನ್ನ ಅನುಸರಿಸಿ ಮಾಡಿದ್ರೆ ಒಂದು ಧ್ಯಾನದ ಪರಿಪೂರ್ಣತೆಯನ್ನ ಕಂಡುಕೋಬಹುದು ಅಂತೀರಿ? ನಾನು ಒಬ್ಬ ಯೋಗ ತರಬೇತುದಾರಳಾಗಿ ಹೇಳೋದೇನು ಅಂದ್ರೆ, ಧ್ಯಾನ ಒಂದು ಯೋಗದ ಅಭ್ಯಾಸ ಕ್ರಮ. ಅದನ್ನ ನೀವು ಒಬ್ಬ ಯೋಗ್ಯ ಮಾರ್ಗದರ್ಶಕರಲ್ಲೇ ಈ ಧ್ಯಾನದ ಮಾರ್ಗದರ್ಶನವನ್ನ ಪಡೆದು ಮಾಡಿ ಅಂತ. ಆದ್ರೆ ಇದು ಎಲ್ಲರಿಗೂ ಸಿಗದೇ ಇರಬಹುದು ಈ ಮಾರ್ಗದರ್ಶನ. ಆದ್ರೆ ಇವತ್ತು ಸೋಷಿಯಲ್ ಮೀಡಿಯಾ, ಒಂದು ಸಾಮಾಜಿಕ ಜಾಲತಾಣ ಬಹಳಷ್ಟು ವ್ಯಾಪಕವಾಗಿ ಹಬ್ಬಿಕೊಂಡದ. ಹಾಗಾಗಿ ಅಲ್ಲೂ ಕೂಡ ಅನೇಕ ರೀತಿಯ ಧ್ಯಾನದ ಪದ್ಧತಿಗಳನ್ನ ನಿಮಗೆ ಮಾರ್ಗದರ್ಶನಗಳನ್ನ ನೀಡುವಂತ ವ್ಯವಸ್ಥೆ ಇದೆ. ನೀವು ಅದರಲ್ಲಿ ನಿಮ್ಮ ಶಾರೀರಿಕ ಸಾಮರ್ಥ್ಯ, ನಿಮ್ಮ ಮಾನಸಿಕ ಸ್ಥಿತಿ, ನಿಮಗೆ ದೊರೆತಿರೋ ಸಮಯ ಇವನ್ನೆಲ್ಲ ನೋಡಿಕೊಂಡು ಅದರಲ್ಲಿ ಯೋಗ್ಯವಾದ ಒಂದು ಮಾರ್ಗವನ್ನ ನೀವು ಆಯ್ಕೆ ಮಾಡಿಕೊಳ್ಬೇಕು. ಎಷ್ಟೊತ್ತು ಮಾಡಬಹುದು ನಾನು, ಎಲ್ಲಿ ಮಾಡಬಹುದು, ಯಾವ ರೀತಿಯ ಧ್ಯಾನವನ್ನ ನಾನು ಮಾಡಬೇಕು ಅನ್ನೋದನ್ನ ನೀವು ಆಯ್ಕೆ ಮಾಡಿಕೊಳ್ಬೇಕು. ಇನ್ನು ಒಂದು ಸಾಮಾನ್ಯ ಪದ್ಧತಿಯನ್ನ ನಾವು ಹೇಳಬೇಕು ಅಂದ್ರೆ, ನಾವು ಈಗ ಆಕಾಶವಾಣಿಯ ಮೂಲಕ ಎಲ್ಲ ನಮ್ಮ ಕೇಳುಗರಿಗೆ ಇಂಥ ಒಂದು ಪದ್ಧತಿಯನ್ನ ನೀವು ಅಳವಡಿಸಿಕೊಳ್ಬಹುದು ಅನ್ನೋದನ್ನ ಹೇಳಬೇಕು ಅಂದ್ರೆ, ನೀವು ಯಾರೇ ಆಗಿರಿ, ಯಾವುದೋ ಒಂದು ಪೂಜಾ ಪದ್ಧತಿಯನ್ನ ನೀವು ಮಾಡ್ತಿರ್ತೀರಿ, ಯಾವ ಧರ್ಮವನ್ನ ಫಾಲೋ ಮಾಡೋರು ಆದರೂ ಆಗಿರಿ, ಒಂದು ಪ್ರಾರ್ಥನೆ ಅಂತ ಮಾಡ್ತೀರಿ, ಒಂದು ಪೂಜೆ ಅಂತ ಮಾಡ್ತಿರ್ತೀರಿ, ಆ ಪ್ರದೇಶ ಸಾಮಾನ್ಯವಾಗಿ ಇತರೆ ಎಲ್ಲ ಡಿಸ್ಟರ್ಬೆನ್ಸ್ಗಳಿಂದ ಮುಕ್ತವಾಗಿರ್ತದ. ಆ ಪ್ರದೇಶವನ್ನ ಆಯ್ಕೆ ಮಾಡಿಕೊಳ್ಳಿ. ಇಲ್ಲ, ನನಗೆ ಮೊಣಕಾಲು ನೋವು, ಅದ ಕೂಡ್ಲಿಕ್ಕಾಗುದಿಲ್ಲ, ನನಗೆ ಬಹಳಷ್ಟು ಹೊತ್ತು ಕೂಡೋ ತಾಕತ್ತಿಲ್ಲದಂತ ಒಂದು ರೋಗ ಬಂದದ, ಒಂದು ವ್ಯಾಧಿ ಅದ ನನಗೆ, ಅಥವಾ ಶಾರೀರಿಕ ತೊಂದರೆ ಅದ, ಅಥವಾ ನಾನು ಮಾನಸಿಕ ಒಂದು ಖಿನ್ನತೆ ಅಥವಾ ಉದ್ವೇಗಕ್ಕೆ ಒಳಗಾದವಳಿದ್ದೀನಿ, ಈಗ ನಾ ಏನ್ ಮಾಡ್ಬೇಕು ಹಂಗಿದ್ರೆ ಅಂದ್ರೆ, ಅಂತ ಒಂದು ಪ್ರದೇಶದಲ್ಲಿ ಕೂಡ್ಲಿಕ್ಕೆ ನಿಮಗಾಗಿಲ್ಲ ಅಂದ್ರೆ, ನಿಮ್ಮದೇ ಒಂದು ರೂಮು ಅಥವಾ ಒಂದು ಪ್ರದೇಶದಲ್ಲಿ ಮಲ್ಕೊಳ್ಳಿ. ಇದು ಪ್ರೈಮರಿ ಒಂದು ಸ್ಥಿತಿ. ಈಗ ನೀವು ಆ ಪೂಜಾ ಪದ್ಧತಿಗಳನ್ನು ಮಾಡೋರಾದ್ರೆ ಅದರಲ್ಲೇ ನಿಮ್ಮ ಮನಸ್ಸನ್ನ ಸ್ವಲ್ಪ ಹೊತ್ತು ಆ ಒಂದು ಕಾರ್ಯದಲ್ಲಿ ತೊಡಗಿಸಿ ಅಲ್ಲೇ ಇರ್ತದೆ. ಯಾವ ದೇವರನ್ನ ನೀವು ಪೂಜೆ ಮಾಡ್ತಿದ್ದೀರಿ, ಯಾವ ದೇವರನ್ನ ಪ್ರಾರ್ಥನೆ ಮಾಡ್ತಿದ್ದೀರಿ, ಅವನಲ್ಲೇ ಮನಸ್ಸನ್ನ ಲೀನ ಮಾಡಿಬಿಡಿ. ಯಾವ ಒಂದು ಅಡೆತಡೆ ಇಲ್ಲದೆ ಒಂದು ಐದಾರು ನಿಮಿಷ ನೀವು ಪ್ರಾರ್ಥನೆ ಮಾಡಿದ್ರಿ, ಒಂದು ಸಂಪ್ರದಾಯದವರಾದ್ರೆ ಒಂದು ಸಂಪ್ರದಾಯದವರಾದ್ರೆ ಪೂಜೆ ಮಾಡಿದ್ರಿ, ಇದನ್ನ ಮಾಡಿ ಅಂದ್ರೆ ಮನಸ್ಸು ಶರೀರ ಅದರಲ್ಲಿ ಇನ್ವಾಲ್ವ್ ಆಗ್ತದೆ. ಆಮೇಲೆ ಬರೀ ಮನಸ್ಸಿಗೆ ಒಂದು ಕೆಲಸ ಕೊಡಿ, ತೊಡಗಿಕೊಳ್ಳೋಕೆ ತುಂಬಾ ಮಹತ್ವದ್ದು ಅಂದ್ರೆ ಇದು ಎಲ್ಲೆಲ್ಲೋ ಇರ್ತದೆ ಮನಸ್ಸು, ಶರೀರ ಏನೇನೋ ಮಾಡ್ತಿರ್ತದೆ, ಆವಾಗ ಒಂದ್ ಹತ್ರ ಅದನ್ನ ತಗೊಂಡ್ ಬರ್ರಿ, ತಗೊಂಡ್ ಬಂದು ಆ ಕೆಲಸವನ್ನ ಮಾಡಿ ನಿಮ್ಮ ದೈವ ಅಥವಾ ನೀವು ಧ್ಯಾನಿಸುವ ವಸ್ತು ಏನದಲ್ಲ ಅದರಲ್ಲಿ ಮನಸ್ಸನ್ನ ಇಟ್ಟು ಬಿಡಿ ಸ್ವಲ್ಪ ಹೊತ್ತು. ಈಗ ನಾನು ಒಂದು ದೇವರ ಬಗ್ಗೆ ಧ್ಯಾನ ಮಾಡುವುದನ್ನು ಹಂಗೆ ಹೇಳ್ತೀನಿ ನಿಮಗೆ. ನೀವು ಶಿವನ ಧ್ಯಾನ ಮಾಡ್ತಿರೋ, ವಿಷ್ಣುವಿನ ಮಾಡ್ತಿರೋ, ದೇವಿಯ ಧ್ಯಾನವನ್ನು ಮಾಡ್ತಿರೋ, ಮೊದಲು ಅವಳ ಪೂಜೆಯನ್ನು ಮಾಡ್ತೀರಿ, ಪ್ರಾರ್ಥನೆಯನ್ನು ಮಾಡ್ತೀರಿ, ಹಾ ಸ್ವಲ್ಪ ಹೊತ್ತು ಅದರಲ್ಲೇ ಹೋಯ್ತು. ಆಮೇಲೆ ಅವಳ ಆಕಾರ ಅಥವಾ ಅವಳ ಗುಣಗಳು ನಿಮ್ಮ ಪ್ರಾರ್ಥನೆಯಲ್ಲೇ ಬಂದಿರ್ತದೆ, ಅದನ್ನೇ ನೆನೆಸ್ಕೊಳ್ತಾ ಕೂತ್ಕೊಳ್ಳಿ. ಶರೀರದಲ್ಲಿ ಆಗೋ ಬದಲಾವಣೆಗಳು ಶರೀರದಲ್ಲೇ ಆಗ್ತಾವ, ಮನಸ್ಸಲ್ಲಿ ಆಗೋ ಬದಲಾವಣೆಗಳು ಮನಸ್ಸಲ್ಲೇ ಆಗ್ತಾವ. ಕೊನೆಯ ಭಾವ ಏನು ಅಂದ್ರೆ ನೀವು ಮತ್ತೆ ನಿಮ್ಮ ದೈವ ಒಂದಾದ ಅನುಭವ ನಿಮಗಾಗ್ತದೆ. ಇನ್ನು ನೀವು ಪ್ರಾರ್ಥನೆ ಮಾಡುವಂತಹ ಪದ್ಧತಿಯವರಾಗಿದ್ರೆ ನೀವು ಪ್ರಾರ್ಥನೆಯನ್ನೇ ಮಾಡಿ. ಅದಕ್ಕಾಗಿ ನೀವು ಕೆಲವೊಂದು ಪದ್ಧತಿಗಳನ್ನು ಮಾಡಿಕೊಳ್ತಿರ್ತೀರಿ ಶರೀರದ ಮೂಲಕ, ಅದನ್ನ ಮಾಡಿ ಮುಗಿಸಿ ನಿಮ್ಮ ಪ್ರಾರ್ಥನಾ ದೈವ ಯಾವುದದ ಅದರಲ್ಲೇ ಮನಸ್ಸನ್ನ ಕೇಂದ್ರೀಕರಿಸಿಬಿಡಿ. ಇಲ್ಲೂ ಇದು ಕೂಡ ಧ್ಯಾನವೇ. ಇನ್ನು ಇಲ್ಲ ನಾನು ಸ್ವಲ್ಪ ಯೋಗಿಕ ರೀತಿಯಲ್ಲಿ ಯೋಗದ ರೀತಿಯಲ್ಲಿ ಧ್ಯಾನ ಮಾಡ್ತೀನಿ ಅಂದ್ರೆ, ಒಂದು ಪ್ರದೇಶದಲ್ಲಿ ಆರಾಮಾಗಿ ಕೂತ್ಕೊಳ್ಳಿ ಅಥವಾ ಮಲ್ಕೊಳ್ಳಿ, ನಿಮ್ಮ ಉಸಿರನ್ನ ಗಮನಿಸಿ, ಮೊದಲು ಗಮನಿಸಿ ಅದು ಹೆಂಗ್ ಹೋಗ್ಲಿಕ್ಕತ್ತದ, ಒಳಗಡೆ ಹೆಂಗ್ ಹೊರಗಡೆ ಬರ್ಲಿಕ್ಕತ್ತದ ಅನ್ನೋದನ್ನ, ಆ ನಂತರ ಅದನ್ನ ನಿಮ್ಮ ನಿಯಂತ್ರಣಕ್ಕೆ ತಗೊಳ್ಳಿ. ನೀವಾಗಿ ಹೊಟ್ಟೆ ಉಬ್ಬೋವರೆಗೂ ಉಸಿರನ್ನ ತಗೊಳ್ಳಿ, ಹೊಟ್ಟೆ ಒಳಗಡೆ ಹೋಗುವವರೆಗೂ ಉಸಿರನ್ನ ಹೊರಗಡೆ ಬಿಡಿ. ಇದೇ ರೀತಿ ಒಂದು 10-15 ಸಾರಿ ನೀವು ಮಾಡೋ ಹೊತ್ತಿಗೆ ಉಸಿರಿನ ಒಂದು ಆಯಾಮ ದೀರ್ಘ ಆಗ್ತದ, ನಿಧಾನ ಆಗ್ತದ. ಆಮೇಲೆ ಒಂದು ವಿಷಯವನ್ನ ಆಯ್ಕೆ ಮಾಡಿಕೊಳ್ಳಿ. ನಾನಿಲ್ಲಿ ನಿಮಗೆ ಓಂಕಾರವನ್ನ ಹೇಳ್ತಿದ್ದೀನಿ, ಎಲ್ಲವೂ ಒಳಗೊಂಡಂಥ ಪೂರ್ಣ ಅಕ್ಷರ ಓಂಕಾರ, ನಾಶವಿರಲಾರದ್ದು, ಎಲ್ಲ ದೈವಗಳ ಪ್ರತಿರೂಪ. ಆ ಓಂಕಾರವನ್ನ ಮಾನಸಿಕವಾಗಿ ನೀವು ಧ್ಯಾನಿಸ್ತಾ ಹೋಗಿ ಅಥವಾ ಹೇಳ್ತಾ ಹೋಗಿ. ಆ ಓಂಕಾರವನ್ನ ಹೇಳ್ತಾ ಹೇಳ್ತಾ ಮನಸ್ಸನ್ನ ಪೂರ್ಣವಾಗಿ ಅದರಲ್ಲೇ ಲೀನ ಮಾಡಿ. ಇದು ಕೂಡ ಧ್ಯಾನ. ಇಲ್ಲಿ ನೀವು ಮಲಗಿದ ಸ್ಥಿತಿಯಲ್ಲಾದರೂ ಇದ್ದೀರಿ ಅಥವಾ ಕುಳಿತಿರೋ ಸ್ಥಿತಿಯಲ್ಲಾದರೂ ಇದ್ದೀರಿ, ಇಷ್ಟೇ ನೀವು ಸರಿಯಾಗಿ ಮಾಡಲಿಕ್ಕೆ 10 ನಿಮಿಷ ಆದರೂ ಕನಿಷ್ಠ ಬೇಕಾಗ್ತದೆ, ಧ್ಯಾನ ಆಗಿಬಿಡ್ತದೆ. ನೀವು ಯಾವ ಉದ್ದೇಶಕ್ಕಾಗಿ ಧ್ಯಾನ ಮಾಡ್ತಿದ್ದೀರಿ ಅದರಲ್ಲಿ ಸಫಲತೆಯನ್ನು ಹೊಂದ್ತೀರಿ. ಡಾಕ್ಟರ್ ಶೋಭಾ ಹುಲಿಕಟ್ಟೆಯವರೇ, ಈ ಡಿಸೆಂಬರ್ 21ನ್ನೇ ಯಾಕೆ ಧ್ಯಾನದ ದಿನವನ್ನಾಗಿ ಆಚರಣೆ ಮಾಡ್ತಾ ಇದ್ದಾರೆ ಜಾಗತಿಕವಾಗಿ? ನೀವು ಕೇಳಿರಬಹುದು, ಜೂನ್ 21ನ್ನ ನಾವು ಜಾಗತಿಕ ವಿಶ್ವ ಯೋಗದ ದಿನ ಅಂತ ಆಚರಣೆ ಮಾಡ್ತೀವಿ. ಅದೇನಂದ್ರೆ ಪ್ರಕೃತಿಯಲ್ಲಿ ಒಂದಷ್ಟು ಬದಲಾವಣೆಗಳಾಗ್ತಾವ ಕೆಲವೊಂದು ದಿನದಲ್ಲಿ, ಅದ್ ನಿಮಗೂ ಗೊತ್ತಿರಬಹುದು. ಈ ಜೂನ್ 21ಕ್ಕೆ ಏನಾಗ್ತದೆ ಅಂದ್ರೆ ಅತ್ಯಂತ ದೀರ್ಘ ಹಗಲಿರುವಂತ ದಿನ ಅದು, ಮತ್ತೆ ಆ ಮಳೆಗಾಲದಲ್ಲಿ ಬರುವ ಅತ್ಯಂತ ದೀರ್ಘ ಹಗಲಿನ ದಿನ. ಆವಾಗ ಶರೀರದಿಂದ ಹಿಡಿದು ಮನಸ್ಸು ಭಾವನೆಗಳವರೆಗೆ ನಾವು ಇಚ್ಛೆ ಪಟ್ಟಲ್ಲಿ ಸಾಕಷ್ಟು ಬದಲಾವಣೆಗಳು ಸಂಭವಿಸಲು ಅನುಕೂಲವಾಗಿರುವಂತಹ ದಿನ ಅದು. ಅದೇ ರೀತಿ ಡಿಸೆಂಬರ್ 21 ಅತ್ಯಂತ ಕಡಿಮೆ ಹಗಲಿರುವಂತಹ ದಿನ. ಇದು ಅಷ್ಟೇ ಅಲ್ಲ, ಸೂರ್ಯ ಈಗ ಉತ್ತರಾಯಣ ಕಾಲ ಅಂತ ನೀವು ಕೇಳಿರಬೇಕು, ಸಂಕ್ರಾಂತಿಯಿಂದ ಆರಂಭ ಆಗ್ತದೆ. ಅದರ ಒಂದು ಸೂಚನೆಗಳು ಪ್ರಕೃತಿಯಲ್ಲಿ ಡಿಸೆಂಬರ್ 21ರಿಂದಲೇ ಆರಂಭ ಆಗ್ತಾವ. ಅಂದ್ರೆ ತನ್ನ ಅಯನ ಆ ದಿಕ್ಕನ್ನ ಬದಲಾಯಿಸುವ ಪ್ರಕ್ರಿಯೆಯನ್ನ ಸೂರ್ಯ 21ರಂದೇ ಶುರು ಮಾಡ್ತಾರೆ. ಸೂರ್ಯನ ಒಂದು ಚಲನೆಯಲ್ಲಿ ಉಂಟಾಗುವಂತಹ ಬದಲಾವಣೆಗಳು ಶರೀರ ಮನಸ್ಸಿನ ಮೇಲೆ ಕೂಡ ಪರಿಣಾಮವನ್ನ ಉಂಟು ಮಾಡ್ತಾವ. ಹಾಗಾಗಿ ಪ್ರತಿ ಮನುಷ್ಯ ಸಂಕಲ್ಪ ಮಾಡಿದಲ್ಲಿ ಅಂದ್ರೆ ನಿರ್ಧಾರ ಮಾಡಿದಲ್ಲಿ ಅವನು ತನ್ನಲ್ಲಿ ಬದಲಾವಣೆಗಳನ್ನು ತಂದುಕೊಳ್ಳಬಹುದಾದ ಒಳ್ಳೆಯ ದಿನ ಇದು. ಪ್ರಕೃತಿ ಅದಕ್ಕೆ ಸಹಜವಾಗಿ ಸಹಕಾರ ನೀಡುತ್ತದೆ. ಹಾಗಾಗಿ ಡಿಸೆಂಬರ್ 21ರಂದು ನಾವು ಧ್ಯಾನದ ದಿನವನ್ನಾಗಿ ಆಚರಣೆ ಮಾಡಿ ಪ್ರತಿಯೊಬ್ಬರೂ ಒಬ್ಬರಿಗೊಬ್ಬರೂ ಪ್ರೇರಣೆಯನ್ನ ನೀಡಿ ಎಲ್ಲರೂ ಒಟ್ಟಾಗಿ ಧ್ಯಾನವನ್ನು ಆಚರಿಸುವ ಮೂಲಕ ನಮ್ಮಲ್ಲಿ ಬದಲಾವಣೆ, ನಮ್ಮ ಕುಟುಂಬದಲ್ಲಿ ಬದಲಾವಣೆ ಮತ್ತು ನಮ್ಮ ಸಮಾಜದಲ್ಲಿ ಆತ್ಯಂತಿಕವಾಗಿ ವಿಶ್ವದಲ್ಲೇ ಒಂದು ಸಕಾರಾತ್ಮಕ ಬದಲಾವಣೆಗಳನ್ನು ನಾವು ತರಬಹುದು ಅನ್ನೋ ಉದ್ದೇಶದಿಂದ ಈ ಡಿಸೆಂಬರ್ 21ನ್ನ ವಿಶ್ವ ಧ್ಯಾನದ ದಿನಾಚರಣೆಯ ದಿನವನ್ನಾಗಿ ಆಚರಣೆ ಮಾಡಲಿಕ್ಕೆ ನಿರ್ಧಾರ ಮಾಡಲಾಗಿದೆ. ಖಂಡಿತ, ನಮ್ಮ ಕೇಳುಗರು ಸಹ ನಮ್ಮ ರೈತ ಬಾಂಧವರು ಈ ಒಂದು ಬದಲಾವಣೆಯನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಮುಂಬರುವ ಹೊಸ ವರ್ಷದಲ್ಲಿ ತಮ್ಮ ಬದುಕು ಹಸನಾಗಲಿ ಅಂತ ಹಾರೈಸ್ತಾ, ಡಾಕ್ಟರ್ ಶೋಭಾ ಹುಲಿಕಟ್ಟಿಯವರೇ, ತಾವು ಇಷ್ಟೊತ್ತು ಧ್ಯಾನದ ಕುರಿತು ಸಾಕಷ್ಟು ವಿಷಯಗಳನ್ನು ನಮ್ಮ ಕೇಳುಗರಿಗೆ ನಮ್ಮ ರೈತ ಬಾಂಧವರಿಗೆ ಮನನ ಮಾಡಿಕೊಡ್ತಾ ಇದ್ರಿ. ಈ ಡಿಸೆಂಬರ್ 21 ವರ್ಲ್ಡ್ ಮೆಡಿಟೇಷನ್ ಡೇದ ಪ್ರಯುಕ್ತ ನಾವು ಈ ಮಾತನ್ನು ನಾವು ಪ್ರಾರಂಭಿಸಿದ್ವಿ. ಇದರ ಕುರಿತು ಸಾಕಷ್ಟು ವಿಷಯಗಳನ್ನು ತಾವು ನಮ್ಮ ಕೇಳುಗರಿಗೆ ಆಕಾಶವಾಣಿಯೊಂದಿಗೆ ಸಾಕಷ್ಟು ವಿಷಯಗಳನ್ನು ತಿಳಿಸಿಕೊಟ್ಟಿದ್ದೀರಿ. ಕಾರ್ಯಕ್ರಮಕ್ಕೆ ಬಂದು ವಿಷಯಗಳನ್ನು ತಿಳಿಸಿದ್ದಕ್ಕಾಗಿ ಆಕಾಶವಾಣಿಯ ಪರವಾಗಿ ಮತ್ತು ವೈಯಕ್ತಿಕವಾಗಿ ಅಭಿನಂದನೆಗಳು. ನಮಸ್ಕಾರ. ಧನ್ಯವಾದ. ಇದುವರೆಗೆ ಡಿಸೆಂಬರ್ 21 ವಿಶ್ವ ಧ್ಯಾನ ದಿನದ ಸಂದರ್ಭದಲ್ಲಿ ಧ್ಯಾನದ ಮಹತ್ವ ಈ ಕುರಿತು ಧಾರವಾಡದ ಯೋಗ ತರಬೇತುದಾರರಾದ ಡಾಕ್ಟರ್ ಶೋಭಾ ಹುಲಿಕಟ್ಟಿ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಕುಮಾರ್ ಅಗಡಿ, ಸಂಕಲನ ಸುಮಾ ಸುರೇಶ್. ಈಗ ಹುಬ್ಬಳ್ಳಿ ತಾಲೂಕಿನ ಬೈರಿದೇವರ ಕೊಪ್ಪದ ರಾಮು ಬಿ ಮೂಲ್ಗಿ ಮತ್ತು ಸಂಗಡಿಗರಿಂದ ಹಂತಿಪದ. ಕಲ್ಲು ಕಡಬ ಮಾಡಿ ಮುಳ್ಳು ಶಾಮಿಗೆ ಮಾಡಿ ಬನ್ನಿಯ ಎಡಿಯಾಗ ಎಡಿ ಮಾಡಿ ಬನ್ನಿಯ ಎಳಿಯಾಗ ಎಡಿ ಮಾಡಿ ಪಾಂಡವರು ಉಂಡು ಹೋಗ್ಯಾರೋ ವನವಾಸಕೋ ಬನ್ನಿಯ ಮರದವ್ವ ವನವಾಸ್ಕ ಹೋಗತೇವೆ ಬಾಣ ಇಟ್ಟೇವಿ ನಿನ್ನಲ್ಲೇ ಬಾಣ ಇಟ್ಟೇವಿ ನಿನ್ನಲ್ಲೇ ಮರದವ್ವ ಅರ್ಜುನ ಬಂದರ ಕೊಡಬೇಕು ಜೂಜಾಡಿ ಪಾಂಡವರು ರಾಜ್ಯವ ಸೋತಾರೋ ಪತಿವ್ರತಿಯ ದೌಪದಿಯ ಕಳಕೊಂಡೋ ಪತಿವ್ರತಿಯ ದ್ರೌಪದಿಯ ಕಳಕೊಂಡ ಪಾಂಡವರು ಬಂದಂತ ಅಪಮಾನ ಸಹಿಸಾರು. ತಂದಿ ಮಾತಿಗಾಗಿ ಶ್ರೀರಾಮಚಂದ್ರರು 14 ವರ್ಷ ವನವಾಸಕ್ಕೆ 14 ವರ್ಷ ವನವಾಸಕ್ಕೋಗ್ಯಾರು. ಸೀತಾನ ಕಳಕೊಂಡು ಕಷ್ಟಪಟ್ಟಾರು. ಓ ಹೆಣ್ಣಿಗೆ ಕಣ್ಣಿಟ್ಟು ರಾವಣ ಏನಾದ ದೇವರ ವರವ ಕಳಕೊಂಡ ದೇವರ ವರವ ಕಳಕೊಂಡ ರಾವ